ಈ ಮೂಲಕವಾಗಿ ಇವನ ಸಂಸಾರಿ ಅಂತ ಅನಿಸ್ಕೊಂಡು ಮುಂದುವರಿತದ. ಇವೊಂದು ಎಷ್ಟು ಅನಂತ ಕಾಲದವರೆಗೂ ಎಲ್ಲಿವರೆಗೂ ಇವನಿಗೆ ಜ್ಞಾನ ಆಗುವುದಿಲ್ಲ, ಅಲ್ಲಿಯವರೆಗೂ ಎಲ್ಲಿವರೆಗೂ ಇವನ ಅಜ್ಞಾನ ಹೋಗೋದಿಲ್ಲ, ಅಲ್ಲಿವರೆಗೂ ಎಲ್ಲಿವರೆಗೂ ಇವನ ಮಾಯೆಯು ಇವನ ಬಿಟ್ಟು ಸರಿದು ದೂರ ಹೋಗೋದಿಲ್ಲ ಅಲ್ಲಿಯವರೆಗೂ, ಇದೇ ಪ್ರಕಾರ ಈ ಸಂಸಾರವು ಮುಂದುವರಿಯುತ್ತದೆ. ಎಂಥದ್ದು ಹುಟ್ಟು ಸಾವು, ಹುಟ್ಟು ಸಾವು. ಜಾತಸ್ಯೇ ಮೃತ್ಯು ಧ್ರುವಂ, ಮೃತಶ್ಚ ಜನ್ಮ ಧ್ರುವಂ. ಯಾವ್ದು ಹುಟ್ಟುತ್ತದೋ ಅದು ಸಾಯ್ತದ, ಯಾವ್ದು ಸಾಯ್ತದೋ ಅದು ಹುಟ್ಟುತ್ತದ. ಹುಟ್ಟು ಸಾಲು. ಬೆನ್ನಿಗೆ ಬಿದ್ದಂತಹ ಎರಡು ಪ್ರಕ್ರಿಯೆಗಳಿವು. ಹಂಗೆ ಇರುದೆ ಜನ್ಮ ಮರಣ, ಜನ್ಮ ಪುನರಪಿ ಜನನ, ಪುನರಪಿ ಮರಣ. ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೆ ಬಹುದು ಸಾರೆ. ಎಲ್ಲರಿಗೂ ಅನಿಸೋದಿಲ್ಲ, ಅನಿಸಿದವರಿಗೆಲ್ಲ ವೈರಾಗ್ಯನೇ ಬರಂಗಿಲ್ಲ, ಎಲ್ಲೋ ಕೆಲವರಿಗೆ ಮಾತ್ರ ಪೂರ್ವ ಸ್ವೀಕೃತದ ಕಾರಣವಾಗಿ ಇವರ ಪ್ರಾರ್ಥನಾ ಫಲವಾಗಿ, ಪ್ರಾರ್ಥನಾ ಇದರ ಫಲವಾಗಿ ಇವರಲ್ಲಿ ವೈರಾಗ್ಯ ಪ್ರಾಪ್ತಿಯಾಗ್ತದೆ, ಅವರು ಮುಮುಕ್ಷುಗಳಾಗ್ತಾರೆ. ಇರಲೇ ಒತ್ತಡಿಗೆ ಪ್ರಾರಂಭ ಎಲ್ಲಿಂದ ಆಗ್ತದೆ ಈ ಸಂಸಾರ? ಇದು ವಿಜ್ಞಾನಮಯ ಕೋಶದಲ್ಲಿ ಯಾವಾಗ ಕರ್ತೃಭಾವ ಒಡಮೂಡುತ್ತದೆ, ಐ ರಿಪೀಟ್, ವಿಜ್ಞಾನಮಯ ಕೋಶದಲ್ಲಿ ಯಾವಾಗ ಕರ್ತೃಭಾವ ಮೂಡುತ್ತದೆ ಆವಾಗ ಇವನು ಸಂಸಾರಿತ್ವವನ್ನು ಹೊಂದ್ತಾನೆ. ಸ್ವಾಮಿ, ನಾವು ಸ್ವಲ್ಪ ಈ 187ನೇ ಶ್ಲೋಕ ಪಾಠ ಮಾಡಿಬಿಟ್ಟು ಸ್ವಲ್ಪ ಪೀಠಿಕೆಯನ್ನು ಪ್ರವೇಶ ಮಾಡ್ತೇವೆ. ಅನುವ್ರಜ ಚಿತ್ ಪ್ರತಿಬಿಂಬ ಶಕ್ತಿ, ಅನುವ್ರಜ ಚಿತ್ ಪ್ರತಿಬಿಂಬ ಶಕ್ತಿ, ವಿಜ್ಞಾನ ಸಂಜ್ಞ ಪ್ರಕೃತೇರ್ವಿಕಾರ. ಕ್ರಿಯಾವಾನ್ ಅಹಮಿತ್ಯಜಸ್ರಂ, ದೇಹೇಂದ್ರಿಯಾದಿಷ್ವಭಿಮನ್ಯತೆ ಪುರುಷಂ, ಅನುವ್ರಜ ಚಿತ್ ಪ್ರತಿಬಿಂಬ ಶಕ್ತಿ, ವಿಜ್ಞಾನ ಸಂಜ್ಞ ಪ್ರಕೃತೇರ್ವಿಕಾರ. ಅಹಮಿತ್ಯಜಸ್ರಂ, ದೇಹೇಂದ್ರಿಯಾದಿಷ್ವಭಿಮನ್ಯತೆ ಪುರುಷಂ. ಬ್ಯೂಟಿಫುಲ್ ವರ್ಸ್. ಯಾಕೆ ಬ್ಯೂಟಿಫುಲ್ ಅಂತ ಹೇಳ್ತೇನೆ, ವಿಥೌಟ್ ಆತ್ಮ, ಆತ್ಮರಹಿತವಾಗಿ ಶರೀರವು ಹೇಗೆ ಜಡವೋ, ಪ್ರಾಣಮಯ ಮನೋಮಯವು ಹೇಗೆ ಜಡಗಳು, ಹಾಗೆ ವಿಜ್ಞಾನಮಯವು ಕೂಡ ಒಂದು ಜಡ ಪದಾರ್ಥ. ವಿಜ್ಞಾನಮಯ ಕೋಶವೂ ಕೂಡ ಒಂದು ಜಡ ಪದಾರ್ಥ. ಇರಬಹುದು ಒಳಗೆ ವೃತ್ತಿಗಳ ಸಾಗರ, ಇರಬಹುದು ಒಳಗಡೆ ಪ್ರವೃತ್ತಿಗಳು, ಇರಬಹುದು ಒಳಗಡೆ ಸೂಕ್ಷ್ಮ ಇಂದ್ರಿಯಗಳು, ಇರಬಹುದು ಒಳಗೆ ಸತ್ವರದ ಸ್ತಮೋ ಗುಣಗಳ ಬೀಜಗಳು, ವಾಸನಾಗಳು ಎಲ್ಲವೂ ಇದ್ದಿರಬಹುದು. ಆದರೆ ಎಲ್ಲವನ್ನೂ ತನ್ನ ಟ್ರಂಕಿನಲ್ಲಿ ತುಂಬಿಕೊಂಡು ತಾನು ಜಡವಾಗಿ ಕುಳಿತಿರುತ್ತೆ. ಎಷ್ಟು ಸೂಕ್ಷ್ಮ ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ಆ ಟ್ರಂಕು. ನಮ್ಮ ಹಂಗೆ ಬೀಗ ಹಾಕಿ ಇಡ್ಲಿಕ್ಕೆ ಬರುವಂಥ ಟ್ರಂಕ್ ಅಲ್ಲದು, ಅದು ಭಾರಿ ಸೂಕ್ಷ್ಮವಾದಂಥ ಒಂದು ಟ್ರೆಜರಿ. ಆ ಟ್ರೆಜರಿಯೊಳಗೆ ಅನಂತ ಜನ್ಮಗಳ ರಾಶಿಯ ಸಂಸ್ಕಾರಗಳಿರ್ತವೆ. ಕೊನೆಗೂ ಆ ಬೀಜದ ಹೆಸರು ನನಗೆ ನೆನಪಾಗ್ತಾ ಇಲ್ಲ. ಒಂದು ಬೀಜದೊಳಗೆ ಒಂದು ಬೀಜ ಇರ್ತದೆ, ಆ ಒಂದು ಬೀಜದೊಳಗೆ ನೂರಾರು ಈಶ್ವರ ಲಿಂಗಗಳಿರ್ತವೆ. ಮಾಲಿಂಗ ಬಳ್ಳಿ ಅಂತ, ಮಹಾಲಿಂಗ ಬಳ್ಳಿ ಅಂತ ನೀವೆಲ್ಲ ನೋಡಿಲ್ಲ ಅಂತ ಕಾಣುತ್ತೆ, ನಾನು ನೋಡಿದ್ದಿಲ್ಲ. ಒಂದಿವಸ ಈ ಸ್ವರ್ಣವಳ್ಳಿ ಗುರುಗಳು ಒಂದು ಸೈನ್ಸ್ ಎಕ್ಸಿಬಿಷನ್ ಹೋದಾಗ ಅಲ್ಲಿ ಮಕ್ಕಳು ಸಸ್ಯರಾಶಿಯ ರಕ್ಷಣೆಗಳನ್ನು ಹೇಗೆ ಮಾಡಬೇಕು, ನಾವು ಏನೇನು ರಕ್ಷಿಸಿದ್ದೀವಿ ಅಂತ ಒಂದು ಪ್ರದರ್ಶನವನ್ನು ಮಾಡಿದ್ರು. ಆವಾಗ ಗುರುಗಳ ಕರೆದು ಸ್ವಾಮೀಜಿ ನಿಮ್ಗೆ ಗೊತ್ತಾ ಅಂತ ತೋರಿಸಿದ್ರು. ಏನು ಅಂದರೆ ನಾನು ನೋಡಿಲ್ಲ ಅಂತಂದು ತೋರಿಸಿದ್ರು. ಇದೇ ಬೀಜ ಒಡಿರಿ ಅಂದರು. ಆ ಬೀಜ ಏನು ಶಿವಲಿಂಗ ಥರ ಇರೋದಿಲ್ಲ, ಬೀಜ ಸುಮ್ಮನೆ ಒಂದು ಹೊದಿಕೆ ಥರ ಇರ್ತದೆ. ಆ ಬೀಜ ಒಡೆದಾಗ ಸೂಕ್ಷ್ಮವಾದಂತಹ ಶಿವಲಿಂಗಗಳು, ಆ ಬಳ್ಳಿಯ ಹೆಸರು ಮಹಾಲಿಂಗ ಬಳ್ಳಿ ಅಂತ. ಏನು ಆಶ್ಚರ್ಯ, ಏನು ಆಶ್ಚರ್ಯ ಅಲ್ಲ. ಯಾಕಂತಂದ್ರೆ ಅದಕ್ಕೆ ಸಹಸ್ರ ಪಾಲು ನಾವು ಸೂಕ್ಷ್ಮವಾಗಿ ಈ ವಿಜ್ಞಾನಮಯ ಕೋಶ ಇರುತ್ತೆ. ಇದರೊಳಗೆ ಎಷ್ಟೆಷ್ಟು ಅನಂತ ಜನ್ಮಗಳ ಪ್ರಾರಬ್ಧಗಳು ಅಲ್ಲಿರುತ್ತೆ. ಜಡ ಪದಾರ್ಥ ಒಂದು ಟ್ರಂಕ್ ಕಲ್ಪಿಸ್ಕೊಳ್ಳಿ. ಐ ವಾಂಟ್ ಯು ಟು ಇಮ್ಯಾಜಿನ್, ನೀವು ಅದನ್ನ ಒಂದು ಕಲ್ಪನಾ ಮಾಡ್ಕೊಳ್ಳಿ. ಅದೊಂದು ಒಳಗೆ ಹಾಕಿರಿ, ಇದೊಂದು ಒಳಗೆ ಹಾಕಿರಿ, ಇನ್ನೊಂದು ಒಳಗೆ ಹಾಕಿರಿ, ಮತ್ತೊಂದು ಒಳಗೆ ಹಾಕಿರಿ, ಬಟ್ಟೆ ಒಳಗೆ ಹಾಕಿರಿ, ಏನೇನು ಬೇಕು ಕೈಗೆ ಏನು ಸಿಗ್ತದೆ ಎಲ್ಲವನ್ನು ಒಳಗೆ ಹಾಕ್ತೀವಿ. ಬೇಕಾದ್ರೆ ಒಂದು ನಾಲ್ಕು ಟ್ರಂಕ್ ಹೋಗಿ ನೋಡ್ರಿ ನಮ್ಮ ಹೆಂಗೆಂಗೆ ಇರ್ತಾವ ಅಂತ. ಅದು ಎಲೆಕ್ಟ್ರಿಕಲ್ ಟ್ರಂಕ್ ಅಂತ ಒದಿಟ್ಟಿರ್ತೀವಿ. ಒಂದು ವಾರದೊಳಗೆ ಅದು ಎಲೆಕ್ಟ್ರಿಕಲ್ ಇರ್ತದೆ, ಪ್ಲಂಬಿಂಗು ಇರ್ತದೆ, ಎಲ್ಲ ಇರ್ತದೆ. ಪ್ಲಂಬಿಂಗ್ ಟ್ರಂಕ್ ಅಂತ ಏನು ಮಾಡಿದ್ರೆ ಆ ಪ್ಲಂಬಿಂಗ್ ಒಳಗೆ ಎಲೆಕ್ಟ್ರಿಕಲ್ ಇರ್ತದೆ, ಬಲ್ಬ್ ಇರ್ತಾವ, ವೈರ್ ಇರ್ತಾವ, ಎಲ್ಲ ಇರ್ತದೆ. ಸೊ ಎಲ್ಲವನ್ನೂ ತುಂಬಿಕೊಂಡ್ರೆ ಆ ಟ್ರಂಕ್ ಹೆಂಗಿರ್ತದೆ? ತ್ರಿಗುಣಾತೀತ ಇಲ್ಲ, ತ್ರಿಗುಣ ಸಹಿತ, ಮೂರು ಗುಣಗಳು ನೂರು ಗುಣಗಳಿಂದ ಮಿಶ್ರಿತ. ಕಲ್ಪನಾ ಮಾಡಿಕೊಡ್ರಿ ಇಂಥ ಒಂದು ಸೂಕ್ಷ್ಮ ವಿಜ್ಞಾನಮಯ ಕೋಶ. ಈಗ ಒಂದು ನಾಟಕ ಶುರು ಆಗ್ತದೆ. ಏನು ನಾಟಕ ಅಂದ್ರೆ ಚಿತ್ ಪ್ರತಿಬಿಂಬ ಶಕ್ತಿ. ಚಿತ್ ಅಂದ್ರೆ ಚೈತನ್ಯ ಆತ್ಮ, ಚಿತ್ತ ಪ್ರತಿಬಿಂಬ, ಆ ಆತ್ಮನ ಪ್ರತಿಬಿಂಬ ಈ ವಿಜ್ಞಾನಮಯ ಕೋಶಗಳು ಮೂಡುತ್ತದೆ. ಹೇಗೆ ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಮೂಡುತ್ತದೆ, ಹೇಗೆ ಸೂರ್ಯನ ಪ್ರತಿಬಿಂಬ ಜಲರಾಶಿಯಲ್ಲಿ ಮೂಡುತ್ತದೆ, ಹಾಗೆ ಆತ್ಮನ ಪ್ರತಿಬಿಂಬ ಎಲ್ಲಿ ಮೂಡಿದೆ? ಅಂತಃಕರಣ ಅರ್ಥಾತ್ ವಿಜ್ಞಾನಮಯ ಕೋಶದಲ್ಲಿ. ಆ ವಿಜ್ಞಾನಮಯ ಕೋಶದಲ್ಲಿ ಯಾವಾಗ ಪ್ರತಿಬಿಂಬ ಮೂಡ್ತೋ ಆ ಪ್ರತಿಬಿಂಬ ಹೇಗಿರ್ತದೆ? ಹೇಗಿರ್ಲಿಕ್ಕೆ ಸಾಧ್ಯ? ನನ್ನ ಪ್ರತಿಬಿಂಬ ಕನ್ನಡ ಹೇಗಿರ್ಲಿಕ್ಕೆ ಸಾಧ್ಯ? ನನ್ನಂಗೆ ಇರ್ತದೆ. ಎಕ್ಸಾಕ್ಟ್ಲಿ, ಆತ್ಮನ ಪ್ರತಿಬಿಂಬ ಯಾವ ಈ ವಿಜ್ಞಾನಮಯ ಕೋಶದಲ್ಲಿ ಮೂಡಿದೆಯೋ ಅದು ಹೇಗಿದೆ ಅಂತಂದ್ರೆ ಆತ್ಮನಂತೆ ಇದೆ ವಿನಃ ಆತ್ಮ ಅಲ್ಲ. ಐ ವಾಂಟ್ ಯು ಟು ನೋಟ್ ಇಟ್. ಇದು ಸ್ಪಷ್ಟ ಗೊತ್ತಿರಬೇಕು. ಪ್ರತಿಬಿಂಬ ಮೂಡಿದೆ ಅಷ್ಟೇ ವಿನಃ ಅದು ಆತ್ಮ ಅಲ್ಲ, ಅದು ಬರೀ ಛಾಯಾ, ಆತ್ಮನ ಛಾಯಾ ಸಾಕು. ವಿಜ್ಞಾನವೇ ಕೋಶ ಏನಾಗ್ಬಿಟ್ಟು ಗೊತ್ತಾ, ಈಗ ಜಡತ್ತು ಕಳ್ಕೊಂಡು ಚೇತನ. ಯಾರ ಸಾಮೀಪ್ಯದಲ್ಲಿ? ಸಾರಿ, ಆತ್ಮನ ಪ್ರತಿಬಿಂಬದ ಸಾಮೀಪ್ಯ, ಆತ್ಮನ ಸಾಮೀಪ್ಯದಲ್ಲಿ ಅಲ್ಲ, ಆತ್ಮನ ಪ್ರತಿಬಿಂಬದ ಸಾಮೀಪ್ಯದಲ್ಲಿ. ಸೋಲಾರ್ ಕುಕ್ಕರ್ ಅಂತ ಬರ್ತಾವ, ಸೋಲಾರ್ ಕುಕ್ಕರ್ ಅಂತ. ಈ ಸೋಲಾರ್ ಕುಕ್ಕರ್ದೊಳಗೆ ಅನ್ನ ಬೇಳೆ ಎರಡು ಮಾತ್ರ ಮಾಡಬಹುದು, ಸ್ವಲ್ಪ ಹಾಲು ಬಿಸಿ ಮಾಡಬಹುದು, ಹಾಲು ಉಕ್ಕಿಸಬಹುದು. ಅಲ್ಲಿ ಸೂರ್ಯನ ಪ್ರತಿಬಿಂಬ ಆಯ್ತಾ, ಆ ಪ್ರತಿಬಿಂಬದಿಂದಾಗಿ ಅಲ್ಲಿದ್ದಿರುವ ನೀರು ಅಕ್ಕಿ ಪದಾರ್ಥ ಇವುಗಳಲ್ಲಿ ಶಕ್ತಿಯ ಪ್ರವೇಶ. ಅದು ಸೂರ್ಯನ ಶಕ್ತಿಯೋ ಸೂರ್ಯನ ಪ್ರತಿಬಿಂಬದ ಶಕ್ತಿ? ಅರ್ಥ ಆಯ್ತಲ್ಲ ನನಗೆ. ಅಂದ್ರೆ ಈ ಆತ್ಮನ ಪ್ರತಿಬಿಂಬ, ಈ ಪ್ರತಿಬಿಂಬವು ಕೂಡ ಜಡವೇ. ಹೇಗೆ ನನ್ನ ಪ್ರತಿಬಿಂಬ ಕನ್ನಡಿಯಲ್ಲಿ ಜಡವೇ, ಹಾಗೆ ಆತ್ಮನ ಪ್ರತಿಬಿಂಬವು ಕೂಡ ಜಡವೇ. ಆದರೂ ಎಷ್ಟು ಕೆಲಸ ಮಾಡುತ್ತದೆ ಅಂತಂದ್ರೆ ಆ ಛಾಯಾ ಸೂರ್ಯನ ಆ ಪ್ರತಿಬಿಂಬವು ಹೇಗೆ ಪದಾರ್ಥಗಳನ್ನ ಬೇಯಿಸ್ತದೋ ಹಾಗೆ ನಮ್ಮ ವಿಜ್ಞಾನವೇ ಕೋಶ ಏನಾಗ್ಬಿಡ್ತದೆ, ಚೇತನವಾಗಿ ಇದು ಇದು ಏನೇನು ತಗೊಂಡು ಚೇತನ ಆಗುತ್ತದೆ, ತನ್ನೊಳಗೆ ಏನೇನಿವೆಯೋ ಎಲ್ಲವನ್ನು ಜೊತೆಗಿಟ್ಟುಕೊಂಡು ಚೈತನ್ಯವಾಗ್ತದೆ. ಏನೇನಿವೆ ಈಗ ಲಿಸ್ಟ್ ಔಟ್ ಕೊಟ್ಬಿಡ್ರಿ, ಏನೇನಿವೆ ಅಲ್ಲಿಂದ ಶುರು ಮಾಡ್ರಿ, ಅನ್ನಮಯ ಕೋಶ ಶುರು ಮಾಡ್ರಿ, ಅನ್ನಮಯ ಕೋಶ ಶುರು ಮಾಡ್ರಿ. ಅನ್ನಮಯ ಕೋಶ ಶುರು ಮಾಡಿದಾಗ ಮೊದಲು ಸಿಗೋದು ಅನ್ನ, ಆ ಅನ್ನದ ಬೀಜ ಇಲ್ಲಿರ್ತದೆ, ಗೊತ್ತಾಯ್ತಲ್ಲೋ, ಆ ಅನ್ನದ ಬೀಜ ಇಲ್ಲಿರೋದ್ರಿಂದಲೇ ಮುಂದೆ ಇದು ಪ್ರಾಣಮಯ ಮನೋಮಯ ಎಲ್ಲ ಸೇರಿಕೊಂಡು ಮುಂದೆ ಅದು ಶರೀರವನ್ನು ಪ್ರವೇಶವಾಗಲಿಕ್ಕೆ, ಶರೀರದ ಮೊಳಕೆ ಹೊಡಿಲಿಕ್ಕೆ, ಅದು ವೀರ್ಯವು ಅಲ್ಲಿ ಉಂಟಾಗಲಿಕ್ಕೆ ಕಾರಣವಾಗುವಂಥ ಶಕ್ತಿ ಅದು ಪ್ರಾರಂಭದಲ್ಲಿ ಎಲ್ಲಿರ್ತದೆ, ವಿಜ್ಞಾನಮಯ ಕುರಿತದಲ್ಲಿ. ಅದು ಎಂಥ ಶಕ್ತಿ, ಬಾರೋಡ ಶಕ್ತಿ, ಬಾಡಿಗೆ ತಗೊಂಡ ಶಕ್ತಿ ಅದು. ಮೊದಲ ಕಟ್ಟು ತಿಳ್ಕೊಂಡ್ಬಿಡ್ರಿ, ಸ್ವಂತ ಶಕ್ತಿ ಕಿಂಚಿತ್ತೂ ಇಲ್ಲ, ಬಾಡಿಗೆ ಬಾಡಿಗೆ ಶಕ್ತಿ. ಈಗ ಅದಕ್ಕೆ ಚೈತನ್ಯ ಪ್ರಾಪ್ತಿ ಆಗಿದೆಯಲ್ಲ, ಬಾಡಿಗೆ ಚೈತನ್ಯ. ಈ ಬಾಡಿಗೆ ಚೈತನ್ಯವೂ ಕೂಡ ಡಿಸೈಡ್ ಆಗಿರ್ತದೆ, ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟು ಕರಾರು, ಹೌದಾ, ಅದು ಕೂಡ ಡಿಸೈಡ್ ಆಗಿಬಿಟ್ಟಿರ್ತದೆ. ಎಷ್ಟು ಒಂದು ಪ್ರಕೃತಿಯ ಆಟ, ಪ್ರಕ್ರಿಯೆ ಇದು. ಗುಡುಗು ಸಿಡಿಲು ಮಿಂಚುಗಳು ಹೇಗೆ, ಬಿಸಿಲು ಮಳೆ ಗಾಳಿ ಬೆಳೆಗಳು ಹೇಗೆ, ಹಣ್ಣು ಹೂವು ಹಂಪಲಗಳು ಹೇಗೆ, ಪಕ್ಷಿ ಪ್ರಾಣಿಗಳ ಜನ್ಮ ಮರಣಗಳು ಹೇಗೆ, ಹಾಗೆ ಅಷ್ಟು ಸಹಜವಾದ ಪ್ರಕೃತಿಯ ಪ್ರಕ್ರಿಯೆಗಳು. ಆತ್ಮನ ಪಾತ್ರ ಕಿಂಚಿತ್ತೂ ಇಲ್ಲ. ಅರ್ಥ ಆಗಲಿಕ್ಕೆ ಸ್ವಲ್ಪ ಇದು ಟೆಕ್ನಿಕಲ್ ಅದ, ಚೆನ್ನಾಗಿ ಗುರುತಿಸಬೇಕು. ನಾಳೆ ನೀವು ಕ್ಲಾಸಿಗೆ ಬರೋ ಅವಶ್ಯಕತೆನೇ ಬೇಡಂಗಿಲ್ಲ, ಏಕೆ ಆತ್ಮನೇ ನೀನು, ಗುರುತಿಸ್ಬಿಡಿ. ಈಗ ಆ ಪ್ರತಿಬಿಂಬ, ಪ್ರತಿಬಿಂಬ ಮೂಡಿದ ವಿಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶದಲ್ಲಿ ಎಲ್ಲ ಬೀಜಗಳು, ಆ ಬೀಜಗಳಲ್ಲಿ ಎಲ್ಲ ಗುಣಗಳು, ಆ ಸತ್ವರದಷ್ಟು ತಮ್ಮ ಗುಣಗಳು, ಅಲ್ಲಿರುವ ಪ್ರಾರಬ್ಧ ಬೀಜಗಳು, ಅಲ್ಲಿರುವಂತಹ ಪಂಚ ಸೂಕ್ಷ್ಮ ಜ್ಞಾನೇಂದ್ರಿಯಗಳು, ಅಲ್ಲಿರುವಂತಹ ಪಂಚ ಪ್ರಾಣಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅಲ್ಲಿರುವಂತಹ ಇವೆಲ್ಲ ಪ್ರವೃತ್ತಿಗಳು, ಸುಖ ದುಃಖ ಅನಿಸಿಕೆಗಳು, ಅಲ್ಲಿರುವಂತಹ ಭಾವನೆಗಳ ರಾಶಿ ರಾಶಿ ಭಾವನೆಗಳು, ಫೀಲಿಂಗ್ಸ್ಗಳು, ಅನಿಸಿಕೆಗಳು ಎಲ್ಲ ಒಟ್ಟು ಸೇರಿಸಿ ಆನಂತರ ಸ್ಥೂಲ ಶರೀರ. ಆ ಸ್ಥೂಲ ಶರೀರ ಆ ಮನೆಯಲ್ಲಿ ಹುಟ್ಟಬೇಕಾದ್ರೆ ಅಲ್ಲಿರುವಂತಹ ತಂದೆ ತಾಯಿ ಎಲ್ಲ ಪೂರ್ವ ನಿರ್ಧಾರಿತ. ಈ ಮೂಲಕವಾಗಿ ಇದಷ್ಟು ಪ್ರಕೃತಿಯ ಒಂದು ಪ್ರಕ್ರಿಯ. ನಮ್ಮದೇನೂ ಇಲ್ಲ ಇದರೊಳಗೆ, ಬೀಜ ಒಗಿತೇವಿ ಮೊಳಕೆ ಹೊಡಿತದೆ, ನೀನು ಮಾಡಿದಿ, ನೀ ಏನು ಮಾಡಿದಿ, ಏನ ನೀರು ಹಾಕದೆ, ನೀ ಹಾಕದೆ ಹೋದ್ರು ಭಗವಂತ ನೀರು ಕೊಡ್ತಾನೆ. ಮೊಳಕೆ ಹೊಡಿಲಿಕ್ಕೆ ನೀ ಏನು ಮಾಡಿದಿ, ಸ್ವಲ್ಪ ಈಸಿ ಮಾಡಿಕೊಟ್ಟ, ಬೇಳೆ ಎಲ್ಲ ಮುರಿದು ಬಿಟ್ಟು ಸ್ವಲ್ಪ ಈಸಿಯಾಗಿ ಬೇಗ ಬಾ ಅಂತ ಹೇಳಿದ್ಯ, ಮುರಿದು ನೋಡು ಬರುವುದೇ ಇಲ್ಲ ಹೊರಗೆ, ನೀನು ಏನು ಮಾಡ್ತಿ. ಹೇಗೆ ಆ ಬೀಜವು ಮೊಳಕೆ ಒಡೆದು ಸಸಿಯಾಗಿ ವೃಕ್ಷವಾಗಿ ಮರವಾಗಿ ಬೆಳೆಯಲಿಕ್ಕೆ ನನ್ನ ಪಾತ್ರ ಯಾವುದೂ ಇಲ್ಲವೋ, ಹೇಗೆ ಹೂವು ಹಣ್ಣು ಕಾಯಿಗಳು ಅರಳಬೇಕಾದ್ರೆ ನನ್ನ ಪಾತ್ರ ಹೇಗಿಲ್ಲವೋ, ಹೇಗೆ ಈ ಪಕ್ಷಿಗಳು ಚಿರಿಪಿರಿ ಹುಟ್ಟುವಾಗ ನನ್ನ ಪಾತ್ರ ಹೇಗಿಲ್ಲವೋ, ಹೇಗೆ ನಕ್ಷತ್ರಗಳು ಪಳಪಳ ಹೊಳೆಯುವಾಗ ನನ್ನ ಪಾತ್ರ ಹೇಗಿಲ್ಲವೋ, ನೀರು ಜುಳು ಜುಳು ಹರಿಯುವಾಗ ನನ್ನ ಪಾತ್ರ ಹೇಗಿಲ್ಲವೋ, ದೋಸೋ ಎಂದು ಮಳೆ ಸುರಿಯುವಾಗ ನನ್ನ ಪಾತ್ರ ಹೇಗಿಲ್ಲವೋ, ಹಾಗೆಯೇ ವಿಜ್ಞಾನಮಯ ಕೋಶದಲ್ಲಿ ಆ ಆತ್ಮನ ಪ್ರತಿಬಿಂಬವು ಪ್ರವೇಶವಾಗುವುದನ್ನು ಹಿಡಿದುಕೊಂಡು ನನ್ನ ಪಾತ್ರ ಏನು ಇಲ್ಲ. ಅಲಕ್ ನಿರಂಜನ್, ಆದರೆ ಒಂದು ವಿಶಿಷ್ಟವಾದಂತಹ ಒಂದು ಕಾರಣ ಇದೆ. ಆ ಕಾರಣ ಏನು, ನನ್ನ ಪಾತ್ರ ಏನೂ ಇಲ್ಲ ಅಂತ ನಾನು ತಿಳಿದಿದ್ದೇನ, ಅದನ್ನು ಗುರುತಿದ್ದೇನ, ಇಲ್ಲ ಅಂದರೆ ಅವಿವೇಕ, ಅಜ್ಞಾನ. ಅಜ್ಞಾನದಿಂದಾಗಿ ಇವು ಎಲ್ಲವೂ ನಾನು ಎಂದು ಆರೋಪಿಸಲ್ಪಟ್ಟಿವೆ. ಅದನ್ನು ಅವರು ಹೇಳ್ತಾರೆ, ವಿಜ್ಞಾನ ಸಂಸ್ಥೆಯ ಪ್ರಕೃತೇ ವಿಕಾರ. ನೋಡಿ, ಪ್ರಕೃತೇ ವಿಕಾರ. ಏನಾಗ್ತದೆ? ಆ ಪ್ರಕೃತಿಯ ವಿಕಾರವಾಗಿದ್ದರಿಂದಾಗಿ ಜ್ಞಾನ ಕ್ರಿಯಾವ ಸತತವಾಗಿ ಪ್ರತಿ ಕ್ಷಣವೂ ಕೂಡ ವಿಜ್ಞಾನಮಯ ಕೋಶ ಜ್ಞಾನ ಕ್ರಿಯಾವ. ಈವನ್ ಸಾಯುವ ಮನುಷ್ಯ ಕೂಡ ಸಾಯುವ ಕ್ಷಣದಾಗ ಕೂಡ ಕಂಡ ಉದಾಹರಣೆ ಹೇಳ್ತೀನಿ. ಸಾಯುವ ಕ್ಷಣದಾಗ ರಾತ್ರಿ ಮಲಗುವಾಗ ಮೂರು ಮಾತ್ರೆ ಕೊಡಬೇಕಾಗಿರ್ತದೆ ಅವನಿಗೆ. ಒಂದು ನೀಲಿ ಇರ್ತದೆ, ಒಂದು ಬಿಳಿ ಇರ್ತದೆ, ಒಂದು ಕೆಂಪು ಇರ್ತದೆ, ಹೌದೋ? ಆ ಮೂರು ಮಾತ್ರೆ ಕೊಡುವ ಟೈಮ್ ಬರ್ತದ, ಅವನಿಗಿನ್ನೂ ಎಚ್ಚರಿರ್ತದೆ. ಇನ್ನು ಎರಡು ನಿಮಿಷಕ್ಕೆ ಸಾಯೋನಿದ್ದಾನೆ, ಆಗ ಎಚ್ಚರಿದ್ದಾನೆ, ಸಾಯೋ ಎರಡು ನಿಮಿಷ ಇದೆ, ಅಷ್ಟೊಳಗೆ ಟೈಮ್ ಇರ್ತದ್ರು ಎರಡು ನಿಮಿಷ, ಅದು ಮಾತ್ರೆ ತಗೊಳ್ಳೋ ಟೈಮ್. ಅದಕ್ಕೆ ಹೆಂಡತಿ ಏನ್ ಮಾಡ್ತಾಳೆ, ಆ ಮೂರು ಮಾತ್ರೆ ಬೇಕಿ ಎರಡೇ ಮಾತ್ರೆ ತಗೊಂಡು ಬರ್ತಾಳೆ. ಎರಡು ಮಾತ್ರೆ ತಗೊಂಡು ಬಂದಾಗ ಅದು ನೀಲಿ ಇರ್ತದ, ಬಿಳಿ ಇರ್ತದ, ಕೆಂಪು ಇರುವುದಿಲ್ಲ. ಈಗ ನನಗೆ ನೀವು ಹೇಳಿ, ಅವ ಕೆಂಪು ಯಾಕೆ ತಂದಿಲ್ಲ ಅಂತ ಕೇಳ್ತಾನೋ ಇಲ್ಲ? ಸಾಯ್ತಾನೋ ಒಂದೊಂದು ನಿಮಿಷಕ್ಕೆ? ಅಂದ್ರೆ ಇನ್ನೊಂದು ಕ್ಷಣಕ್ಕೆ ಸಾಯುವಂತಹ ಸಮಯ ಇದ್ದರೂ ಕೂಡ ವಿಜ್ಞಾನಮಯ ಕೋಶ ಏನ್ ಮಾಡ್ತಿರ್ತದೆ? ಕೆಲಸ ಮಾಡ. ಯಾರು ಅವ ಬಂದು ನಾನು ಅಂತ ಹೇಳಿದ್ರೆ ಘಟಕ್ ಅಂದ್ಬಿಟ್ಟು ಯಾರು ತಿಳ್ಕೊಂಬ ಶಕ್ತಿ, ಆ ತಿಳ್ಕೊಂಬಂತ ಉತ್ಸಾಹ, ತಿಳ್ಕೊಂಬಂತ ಉತ್ಸುಕತೆ, ಕ್ಯೂರಿಯಾಸಿಟಿ ಟು ನೋ, ಅದನ್ನೋ ಇಲ್ಲ. ಸತತವಾಗಿ ಹುಟ್ಟಿದ ಕ್ಷಣದಿಂದ ಉಪಾಯ ಕೊಂಡ್ಕೊಂಡು ನಮಗ ಇನ್ನೂ ಹೆಂಗ್ ಉಪಯೋಗ ಮಾಡೋದು ಗೊತ್ತಿರೋದಿಲ್ಲ. ಒಂದು ಒಂದು ಕಾಲು ವರ್ಷದ ಮಕ್ಕಳ ಕೈಯಾಗ ಇನ್ನೂ ನಡಿಲಿ ಬರಂಗಿಲ್ಲ, ಮಾತಾಡಿ ಬರಂಗಿಲ್ಲ, ಪಟ್ ಪಟ್ ಪಟ್ ಪಟ್ ಪಟ್ ಪಟ್ ಹಲೋ ಹೇಳಿ ಬರಂಗಿಲ್ಲ, ಒತ್ಬಿಟ್ಟು ಆಗಲೇ ಕ್ಯೂರಿಯಾಸಿಟಿ ಟು ನೋ. ಇದಷ್ಟು ಶಕ್ತಿ ಯಾರ ಶಕ್ತಿ? ಇದು ನಮ್ದಲ್ಲ, ಯಾರ್ದು? ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಅವರು ಜ್ಞಾನ ಕ್ರಿಯಾವ. ಮತ್ತೆ ಅಹಂ ಅಹಂ ಅಹಂ ಅಹಂ ಅಹಂ ಅಹಂ ನಾನ್ ನಾನ್ ನಾನ್ ನಾನ್ ನಾನ್ ನಾನ್ ಅನ್ನುವ ವೃತ್ತಿಯನ್ನ ಮೂಡಿಸ್ತದೆ. ಯಾರು ಯಾರಿಗೆ? ವಿಜ್ಞಾನಮಯ ಕೋಶವು ನಾನ್ ನಾನ್ ನಾನ್ ನಾನ್ ಅನ್ನುವ ವೃತ್ತಿಯನ್ನು ಮೂಡಿಸ್ತದೆ. ಯಾರಿಗೆ ಮೂಡಿಸ್ತದೆ? ಅಜ್ಞಾನಿಗೆ, ಅವಿವೇಕಿಗೆ, ಆತ್ಮಾನಾತ್ಮ ವಿವೇಕವನ್ನ ಇಟ್ಟುಕೊಳ್ಳದೆ ಇದ್ದವನಿಗೆ. ನಿತ್ಯ ಯಾವುದು, ಅನಿತ್ಯ ಯಾವುದು, ಆತ್ಮ ಯಾವುದು, ಅನಾತ್ಮ ಯಾವುದು, ಇದನ್ನ ವಿಂಗಡಿಸಿ ನೋಡುವಂತಹ ವಿವೇಕ ಯಾರಿಗಿಲ್ಲವೋ ಅವರಿಗೆ ಅದು ಮೋಸ ಮಾಡ್ತದೆ. ಅದಕ್ಕೆ ಕೂಸ್ ನೋಡ್ರಿ, ಮೊಟ್ಟ ಮೊದಲನೇ ಸಲ ನೋಡಿ ಯಾವ ಬೇಕಾದ್ರು ಅಮ್ಮ ಆಮೇಲೆ ಅಪ್ಪ ಆಮೇಲೆ ಅಬು ಆಮೇಲೆ ಮೊದಲು ನನ್ನ ಎಲ್ಲಿ ನೋಡ್ತದೆ? ವಿಜ್ಞಾನ ಸ್ವಾಮಿ ಸಣ್ಣ ಮಕ್ಕಳ ವಿಜ್ಞಾನ ಕೋಶ ಇರ್ತದೆ ಅಂದ್ರೆ ಯಾಕಿರ್ಬಾರ್ದು? ಇರ್ತದೆ ಸಣ್ಣ ಮಕ್ಕಳಿಗೆ, ದೊಡ್ಡ ಮಕ್ಕಳಿಗೆ, ದೊಡ್ಡ ಮುದುಕರಿಗೆ, ಎಲ್ಲರಿಗೆ, ಸಾಯೋರಿಗೆ, ಹುಟ್ಟೋರಿಗೆ, ಹುಟ್ಟಿದವರಿಗೆ, ಎಲ್ಲರಿಗೆ ಇರ್ತದೆ ವಿಜ್ಞಾನಮಯ ಕೋಶ. ಆಮೇಲೆ ಏನ್ ಮಾಡ್ತದೆ ಆ ನಾನ್ ನಾನ್ ನಾನ್ ಏನ್ ಮಾಡ್ತದೆ? ದೇಹ ಇಂದ್ರಿಯಾದಿಷು ಅಭಿಮನ್ಯತೆ ಭೃಷಂ. ವ್ಯರ್ಥವಾದ ಆ ಶಬ್ದ ಭೃಷಂ, ವ್ಯರ್ಥ ಆ ಶಬ್ದ ಅರ್ಥ ಆಮೇಲೆ ಹೇಳ್ತೇನೆ. ಭೃಷಂ ಅಂದ್ರೆ ವ್ಯರ್ಥ. ವ್ಯರ್ಥವಾದ ಅಭಿಮಾನವನ್ನ ಹೊಂದುತ್ತದೆ ಅಂತ ಹೇಳ್ತದೆ ಇಲ್ಲಿ ಶ್ಲೋಕ. ಅಭಿಮಾನ ಶಬ್ದವನ್ನ ನಾನು ನಿಮಗೆ ಅರ್ಥ ಆಗಲಿ ಅಂತೇಳಿ ತಾದಾತ್ಮ್ಯ ಭಾವ ಅಂತ ನಾ ಪ್ರಯೋಗಿಸ್ತೆ. ಈ ನಾನ್ ನಾನ್ ನಾನ್ ನಾನ್ ಅಂತ ಏನು ವೃತ್ತಿ ಹುಟ್ಕೊಂತು, ಈ ವೃತ್ತಿ ದೇಹ ಇಂದ್ರಿಯಾದಿಗಳಲ್ಲಿ ಅಲ್ಲಿ ಎಲ್ಲ ಸೇರಿಸ್ಬಿಡ್ರಿ. ಆದಿ ಪದಾರ್ಥ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶ ಎಲ್ಲ ಸೇರಿಸ್ಕೊಡ್ರಿ. ಅವಷ್ಟರಲ್ಲಿಯೂ ಈ ನಾನ್ ನಾನ್ ಏನ್ ಮಾಡ್ತದೆ? ವ್ಯರ್ಥವಾಗಿ ಅಭಿಮಾನವನ್ನ ಹೊಂದುತ್ತದೆ. ವ್ಯರ್ಥವಾಗಿ ಅದೇ ಅನರ್ಥಕ್ಕೆ ಕಾರಣ. ನೋಡ್ರಿ, ಇದು ನನ್ನ ಘಟ. ನೀ ಅಭಿಮಾನ ಹೊಂದಿದರೆ ನಮಗೆ ಅರ್ಥ ಆಗ್ತದೆ, ಯು ಆರ್ ದಿ ಓನರ್ ಆಫ್, ನೀನು ಇದು ಯಜಮಾನ, ನನ್ನದು ಅಂತ ಹೇಳು. ಏನು ತಪ್ಪಿಲ್ಲ, ನಾನು ಘಟ. ಎಲ್ಲೂ ತಪ್ಪಿದೆ ನೋಡಿ, ಎಲ್ಲಿ ತಪ್ಪಿದೆಪ್ಪ ನೀನು? ಇದು ನನ್ನದು ಅಂತ ಹೇಳಿದಾಗ ನಾ ಏನೂ ರಿಯಾಕ್ಟ್ ಆಗಲಿಲ್ಲ. ನನಗೆ ಆದ್ರೆ ಯಾವಾಗ ಇದು ನಾನು ಅಂದ್ರೆ ಇದನ್ನೇನಂತಾರೆ ತಾದಾತ್ಮ್ಯ ಭಾವ, ಅಭಿಮಾನ. ಆದ್ರೆ ಈ ಅಭಿಮಾನವು ಕೂಡ ನಾವು ಒಪ್ಕೋತೇವೆ, ಒಂದು ಹಂತದವರೆಗೂ ನಾವು ಒಪ್ಕೋತೇವೆ. ಏನು ಅಂದ್ರೆ ಸ್ಟುಡಿಯೋದ ಕೆಲಸ ಮಾಡ್ತಿದ್ದೆ, ಸ್ಟುಡಿಯೋದಾಗ ಶಾರ್ಟ್ ಹೊಡಿಯೋದು, ಟೇಕ್ ಸಿಟ್ಟಿಂಗ್ ಅಂತ ಇರ್ತಾರೆ. ಒಬ್ಬ ಗ್ರಾಹಕ ಬಂದ, ಒಂದು ಬೆಲ್ ಇರ್ತಿತ್ತು ಹೊರಗಡೆ, ಅಲ್ಲಿ ಬೆಲ್ ಮಾಡಿಕೊಂಡು ನಾವು ಒಳಗಡೆ ಇರ್ತಿದ್ವಿ. ಅವ ಚೀಟಿ ತೊಗೊಂಡ್ಬರ್ತಿದ್ದ, ಆ ಚೀಟಿಗಳು ಬರ್ತಿತ್ತು ಪಾಸ್ಪೋರ್ಟ್ ಸೈಜ್ ಅಂತ ಬರ್ತಿತ್ತು. ಅವನು ಹೇಳಿ ಕನ್ನಡಿ ತೋರಿಸಿ ಮೇಕಪ್ ಮಾಡ್ಕೊಪ್ಪ ಅಂತ ಕರ್ಟನ್ ಹಾಕಿ ಅವನು ಮೇಕಪ್ ಮಾಡಿಗೆ ಅವಕಾಶ ಕೊಟ್ಟೆ. ಅವನು ರೆಡಿಯಾಗಿ ಬಂದು ಕೂತು, ನಾನು ಹೋಗಿ ಶರ್ಟ್ ಎಲ್ಲ ಸರಿ ಮಾಡಿ ಇದು ಮಾಡಿ ಕಲರ್ ಟೈಗೆ ಎಲ್ಲ ಸರಿ ಮಾಡಿ, ಅಲ್ಲೊಂದು ಇಂಥ ಒಂದು ಕಂಬ ಇತ್ತು, ಇದನ್ನು ನೋಡ್ರಿ ಇಲ್ಲಿ ನೋಡ್ತಾ ಕೂತ್ಕೊಳ್ರಿ ಅಂತ ಹೇಳ್ತಿದ್ದೆ. ಅಲ್ಲೇ ಹಿಂದೆ ಕೂತ್ಕೊಂಡು ಹಿಂದೆ ನಿಂತ್ಕೊಂಡು ಫೋಟೋ ಹೊಡಿತು. ಇವನು ಬಂದ ನೋಡಿದೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತಿತ್ತು, ಕೂಡಿಸಿದೆ ಇಲ್ಲಿ ನೋಡು ಅಂತ ಹೇಳಿದೆ. ನಾ ಹೋಗಿ ಅಶಿಕಾ ಕ್ಯಾಮ್ರಾ ಹಿಂಗೆ ನೋಡೋಂಗಿಲ್ಲ, ಹಿಂಗೆ ನೋಡ್ಬೇಕು, ಇಲ್ಲಿ ಇಲ್ಲಿ ಹಿಂಗೆ ಚೌಕ್ ಇರ್ತದೆ ಆ ಚೌಕ್ನ ನೋಡ್ಬೇಕು, ಅಶಿಕಾ ಕ್ಯಾಮ್ರಾ ಅಂತ ಅದು ಹಿಂಗೆ ನೋಡಿ. ನಾ ಇಲ್ಲಿ ಬಿಟ್ಟು ಇಲ್ಲಿ ಹೋಗಿ ಹಿಂಗೆ ನೋಡಿದ್ರೊಳಗ ಆ ಮತ್ತೆ ಹಿಂಗೆ ಕೂಡ ಹಿಂಗೆ ಕೂಡ. ನಾ ಮತ್ತೆ ಹೋದೆ, ತಾಳ್ಮೆ ಕಳ್ಕೋಬಾರ್ದ್ರಿ, ಸ್ಟುಡಿಯೋ ಕ್ಲೋಸ್ ಆಗ್ಬಿಡ್ದು. ಆಮೇಲೆ ಮತ್ತೆ ಹೋದೆ, ಸಾಹೇಬ್ರೆ ಕೈ ಕೆಳಗಿಡ್ರಿ ಇಲ್ಲಿ ನೋಡ್ರಿ, ಮತ್ತೆ ಹಿಂಗೆ ಬಂದು ಹಿಂಗೆ ನೋಡಿದ್ರೆ ಮತ್ತೆ ಕೈ ಹಿಂಗ್ರೆ. ಇವ್ರು ಯಾಕಪ್ಪ ಹಿಂಗೆ ಮಾಡ್ತಾನೆ ಅಂದ್ರೆ, ಕೊನೆಗೆ ಮೂರ್ನಾಲ್ಕು ಸಲ ಆದ್ಮೇಲೆ ನೋಡ್ರಿ ನೀವು ಕೈ ಹಿಂಗೆ ಇಡಬಾರ್ದು. ಯಾಕೆ ಇಡಬಾರ್ದು? ಯಾಕಂದ್ರೆ ನಾನಂದೆ ನಿಮ್ಮ ಕೈ ಅಡ್ಡ ಬರ್ತದೆ, ಇಡಬಾರ್ದು. ಪಾಸ್ಪೋರ್ಟ್ ಸೈಜ್ ಕೊಟ್ಟದ್ರೊಳಗ ಕೈ ಅವಶ್ಯಕತೆ ಇಲ್ಲ ನನಗದಲ್ಲ, ವಾಚಿನ ಅವಶ್ಯಕತೆ ನನಗದ. ನನಗೆ ವಾಚ್ ಬರ್ತದೆ ಇಲ್ಲ ಫೋಟೋದಾಗ ಇಷ್ಟು ಹೇಳಿ ನೋಡ್ರಿ. ನೀವು ಕೇಳಿದ್ದು ಪಾಸ್ಪೋರ್ಟ್ ಸೈಜ್ ಬಿಟ್ಟು, ಪಾಸ್ಪೋರ್ಟ್ ಸೈಜ್ನೊಳಗ ವಾಚು ಚೈನು ಇವು ಸಂಬಂಧ ಬರೋದಿಲ್ಲ. ಪಾಸ್ಪೋರ್ಟ್ ಸೈಜ್ ಕೊಡೋದ್ರೊಳಗ ಏನಿರ್ತದೆ, ನಿನ್ನ ಬಸ್ ಕಷ್ಟ ಬರ್ತದೆ, ವಾಚ್ ಬರೋಂಗಿಲ್ಲ. ಇವ್ರಿಗೆ ಯಾವ ಅಭಿಮಾನಿ ಅಂತ ಕರೀತಾರೆ, ಅರ್ಥ ಆಯ್ತು ನಿಮಗೆ? ವಾಚ್ ಅಭಿಮಾನಿ ತಾದಾತ್ಮ್ಯ ಭಾವ. ಈ ನಾನೇನು ಹುಟ್ಕೊಂಡದೆ ಇವು ಎಲ್ಲವುಗಳಲ್ಲಿಯೂ ಕೂಡ ನಾನು ಅಂತ ಅಭಿಮಾನ ಹೊಂದ್ಬಿಟ್ಟದು. ನಾನು ಶರೀರ, ನಾನು ಜನ್ಮಿಸಿದ್ದೀನಿ, ನಾನು ಹೋಗ್ತೀನಿ, ನಾನು ಬರ್ತೀನಿ, ನಾನು ನೋಡ್ತೀನಿ, ನಾನು ತಿಂತೀನಿ, ನಾನು ಮಾತಾಡ್ತೀನಿ, ನಾನು ಪ್ರಾಣಿಸ್ತೀನಿ, ನಾನು ದುಃಖಿ, ನಾನು ಎಲ್ಲರಲ್ಲಿ ನಾನು ಇದು ಸಂಸಾರಕ್ಕೆ ಕಾರಣ. ಮೊದಲ ಈಗ ಹೇಳ ನಾನು ವೃಷಂ ಅಂದ ಶಬ್ದ ಯಾಕೆ ಉಪಯೋಗ ಮಾಡ್ತೀನಿ? ಇಲ್ಲಿ ಶ್ಲೋಕದಲ್ಲಿ ವೃಷ ನಾ ಹೇಳಿದ ಅರ್ಥ ವ್ಯರ್ಥ. ನೀನು ನನ್ನ ಶರೀರ ಅಂದ್ರೆ ನನಗೆ ಬೇಜಾರಾಗ್ತಿದ್ದಿಲ್ಲ, ನನಗೆ ದುಃಖ ಆಗ್ಯದ ಅಂತ ನೀ ಅಂದ್ರೆ ನಾನು ಬೇಜಾರಾಗೋದಿಲ್ಲ. ಆದ್ರೆ ನಾನು ದುಃಖಿ ಅಂತ ಹೇಳ್ಕೋತೀನಿ ನೋಡಿ. ಇದು ಯಾಕೆ ಬೇಜಾರು ಅಂತಂದ್ರೆ, ಇದು ಯಾಕೆ ಒಪ್ಪಲಾರದಂಥ ವಿಷಯ ಅಂದ್ರೆ, ಆ ಚೈತನ್ಯದ ಪ್ರತಿಬಿಂಬದಿಂದಾಗಿ ಚೇತನೆಗೊಂಡಂತಹ ಇವೆಲ್ಲ ಇವು ಬಾಡಿಗೆ ದಾರಿದ್ದಂಗೆ ಇವರಲ್ಲ. ಇವರಲ್ಲಿ ನಾನು ನನ್ನದು ಅಂತ ಅಭಿಮಾನ ಪಡ್ತೀಯಲ್ಲ, ಇದು ವ್ಯರ್ಥ ಹೌದಲ್ಲ. ಇದು ಎಷ್ಟು ವ್ಯರ್ಥ ಅಂತ ಒಂದು ಸಣ್ಣ ಉದಾಹರಣೆ ತೋರಿಸ್ತೀನಿ. ಒಬ್ಬವ ಭಾರಿ ಜೋರಾಗಿ ರಸ್ತೆಯಲ್ಲಿ ಅಳ್ತಾ ಇದ್ದ, ಹತ್ತಾರು ಮಂದಿ ಹೋಗಿ ಕೇಳಿದ್ರು ಯಾಕೆ ಅಳ್ತೀಯೋ, ಹೇಳಲ್ಲ ಹೇಳು, ನೀ ಯಾಕೆ ಅಳ್ತೀಯ ಹೇಳು, ನಾ ಸತ್ತೇನಿ ಅಂದ. ಸೇಮ್ ವರ್ಡ್, ನಾ ಸತ್ತೇನಿ ಅಂದ. ಮಾತಾಡ್ಕತ್ತಾನೆ ನಾ ಸತ್ತೇನಿ ಅಂತ. ಆ ಮೂರ್ಖದ ಹೌದು, ನಿಮ್ಗೆ ಯಾರಿಗೆ ಅರ್ಥ ಆಗೋದಿಲ್ಲರಿ, ನನ್ನನ್ನು ಅರ್ಥ ಮಾಡ್ಕೊಂಡು ಶಕ್ತಿ ನಿಮ್ಗೆ ಯಾರಿಗೂ ಇಲ್ಲ, ನಾ ಸತ್ತೇನಿ ಅಂತ. ಈ ವೇದಾಂತ ಕೇಳ್ದಿರ್ತಾರೆ ನೋಡ್ರಿ, ಇವರು ಭಾರಿ ಧೂರ್ತ್ರಿ ಇವರು. ಏನಪ್ಪ ಹಳ್ಳಿ ಕಟ್ಟಿಯಲ್ಲ, ಹ್ಞೂನ್ರಿ ನಾ ಸತ್ತೇನಿ. ಅಯ್ಯೋ ಪಾಪ, ಯಾಕೋ ಸತ್ತಿ ಮಾರಾಯ, ನೀ ಎಷ್ಟು ಚಲೋ ಇದ್ದಲ್ಲ, ನೀ ಸಾಯಬಾರ್ದಾಗಿತ್ತು, ಯಾಕೆ ಸತ್ತಿ ಅಂತ ಕೇಳ. ಆವಾಗ ಅವ ನಿಮ್ಗೊಬ್ಬರಿಗೆ ಅರ್ಥ ಆಗೈತೆ ನೋಡ್ರಿ, ಯಾರೂ ಒಪ್ಪವಲ್ರು ನಾ ಸತ್ತೇನೆ ಅಂತಂದ್ರೆ. ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ, ಬಾ ಕಪ್ ಕಾಫಿ ಕುಡಿಯೋಣ ಬಾ, ಹ್ಞೂನ್ರಿ ನಡ್ರಿ ಕಪ್. ಬಹಳ ತಪ್ಪು, ನಾನು ಕಾಫಿ ಕುಡಿದಿಲ್ಲ, ಕುಡಿಯೋಣ ಮೇಲೆ ಕಾಫಿ ಕುಡಿಬೇಕಾದ್ರೆ ಸಹಿತ ನಾ ಸತ್ತೇನ್ರಿ, ಅಳತನ ಬೇರೆ ಮತ್ತೆ ನಾ ಸತ್ತೇನ್ರಿ. ಅಪ್ಪುಡು ಹೆಂಗ್ ಸತ್ತಿ? ನಾ ನಿಂತಿದ್ಮೇಲ ಒಂದು ದೊಡ್ಡ ಟ್ರಕ್ ಬಂದು ಮೈ ಮೇಲೆ ಹಾದು ಎಷ್ಟು ದೊಡ್ಡದಿತ್ತು, ಭಾರಿ ದೊಡ್ಡದಿತ್ತು, ಒಂದು 16 ಗಾಲಿ ಇದ್ದು ನೋಡ್ರಿ, ಅದಕ್ಕೆ 16 ಗಾಲಿ ಟ್ರಕ್ ಅದು. ನಾ ಸತ್ತವ್ರು ಕಾಫಿ ಕೊಡ್ತಾರೆ ಅಂತ ಚಂದ ಮಾತಾಡ್ಸ್ಬೇಕ್ರಿ. ಅವಾಗಿವಾಗ ನೀ ಸತ್ಯ ಅಂತ ಕನ್ಫರ್ಮ್ ಮಾಡ್ಬೇಕು, ಚಂದ ಮಾತಾಡ್ಬೇಕು. ಆಮೇಲೆ ಒಂದೊಂದು ಬಿಚ್ಚಿ ಬಿಚ್ಚಿ ಬಿಚ್ಚಿ ಇಟ್ಟು, ಹೌದಲ್ರಿ ನೋಡು, ನೀನ ರಸ್ತೆ ಮೇಲೆ ನಿಂತಿದ್ದು ಸತ್ಯ, ನೀನ ರಸ್ತೆ ಮೇಲೆ ನಿಂತಿದ್ದು ಸತ್ಯ, ಟ್ರಕ್ ಬಂದದ್ದು ಸತ್ಯ, ಟ್ರಕ್ ನಿನ್ನ ಮೇಲೆ ಹಾದು ಹೋದದ್ದು ಸತ್ಯ, ಸತ್ತದ್ದು ಸತ್ಯ. ನೀ ಅಲ್ಲ, ನಿನ್ನ ನೆರಳು ಅಂತ, ನಿನ್ನ ನೆರಳ ಮೇಲೆ ಟ್ರಕ್ ಹಾದೋಗ್ಯದ. ಈ ನೀವು ಹೇಳಿದ ಮೇಲೆ ಕರೆಕ್ಟ್ ಆಯ್ತು ನೋಡ್ರಿ, ನನಗೆ ಗೊತ್ತೇ ಇರಲಿಲ್ಲದು. ಆ ನೆರಳನ್ನೇ ನಾನು ಅಂದುಕೊಂಡ ಹಾಗೆ ಈ ಪ್ರತಿಬಿಂಬವನ್ನೇ ನಾನು ಅಂದುಕೊಂಡು ದುಃಖಿಸ್ತಾ ಇದ್ದೆ. ಈ ದುಃಖಕ್ಕೆ ಔಷಧ ಯಾರ ಹತ್ರ ಅದ ಹೇಳಿ? ಯಾರ ಭಗವಂತನ ಹತ್ರ ಇಲ್ಲ ಈ ದುಃಖಕ್ಕೆ ಔಷಧ. ಇದು ಸ್ವಯಂ ಹುಟ್ಟು ಹಾಕಿದ ದುಃಖ, ಇದು ಸ್ವಯಂ ಭ್ರಮಿಸಿಕೊಂಡ ದುಃಖ, ಇದು ಸ್ವಯಂ, ಇದು ಪೂರ್ವಗ್ರಹ ಪೀಡಿತವಾದ ದುಃಖ, ಇದು ಪೂರ್ವ ನಿರ್ಧಾರಿತವಾದ ದುಃಖ. ಇದು ದುಃಖ ಅಂತಿರೋ, ಕೊರತೆ ಅಂತಿರೋ, ಅಲ್ಪತ್ವ ಭಾವ ಅಂತಿರೋ, ಅನಾಥ ಭಾವ ಅಂತಿರೋ, ನೀವು ಯಾವ ಶಬ್ದದಿಂದ ಕರೆದ್ರೂ ಎಲ್ಲದರ ಅರ್ಥ ಇಷ್ಟೇ. ಅವು ಎಲ್ಲವೂ ಕೂಡ ಬಾರೋಡ ಪ್ರತಿಬಿಂಬಿತ, ಅವು ನೆರಳಿದ್ದ ಹಾಗೆ. ಆ ನೆರಳಿನ ಮೇಲೆ ಟ್ರಕ್ ಆದ್ರೆ, ಆ ನೆರಳಿನ ಮೇಲೆ ಸಂಸಾರ ನಡೆದದ್ದಾದ್ರೆ, ಆ ನೆರಳಿನ ಮೇಲೆ ಲಾಭ ಹಾನಿ ಆಗಿದ್ದಾದ್ರೆ, ಆ ನೆರಳಿನ ಮೇಲೆ ಇಷ್ಟ ಅನಿಷ್ಟಗಳು ಆಗಿದ್ದಾದ್ರೆ, ಆ ನೆರಳು ಅನ್ನುವಂಥದ್ದು 3,000 ಕೋಟಿ ರೂಪಾಯಿ ಸ್ವಿಸ್ ಬ್ಯಾಂಕ್ನಾಗ ಇಟ್ಟರೆ ನಮ್ಗೆ ಯಾಕ್ರಿ ಬೇಸರ? ನಮ್ಮ ಹಣ ಒಂದ್ ಕಡೆ ಸೇಫ್ ಆಗಿದೆ ಅಂತ ತಿಳ್ಕೊಂಡು ಮರೆತು ಬಿಡಿ, ಯಾಕಂದ್ರೆ ಅದು ನಿಮ್ಮದಲ್ಲ. ತಮ್ಮ ತಲೆನೋವನ್ನು ಒಯ್ದು ಸ್ವಿಸ್ ಬ್ಯಾಂಕ್ನಾಗ ಇಟ್ಟು ಇಲ್ಲಿ ಅಟ್ಲೀಸ್ಟ್ ನಿದ್ದೆ ಮಾಡಬೇಕಾರ ನೀವು ಇಷ್ಟ ಅದನ್ನ ಒಪ್ಕೋಬೇಕು. ಸ್ವಿಸ್ ಬ್ಯಾಂಕ್ನ ನಮ್ಗೆ ಸಹಕಾರ ಮಾಡಿ ಇಷ್ಟು ಮಂದಿನ ಬದುಕಿಸ್ಯಾರ. ಇಲ್ದವ್ರಿಗೂ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡ್ತದೆ, ಯಾಕಂದ್ರೆ ಕೊಳ್ಳೆ ಹೊಡೆದ್ಬಿಡ್ತಾರೆ. ಯಾರು ಬೇರೆ ಅಲ್ಲ, ಅವ್ರವ್ರ ಪಾರ್ಟಿ ಜನ, ಅವ್ರವ್ರ ಮಕ್ಕಳು ಅವ್ರ ಕೊಳ್ಳೆ ಹೊಡಿತಾರೆ. ಪುತ್ರ ದಪಿ ಧನ ಭಾಜಾಂ ಭೀತಿ, ಧನ ಭಾಜಾಂ ಭೀತಿ, ಎಲ್ಲ ಧನ ಹೊತ್ಕೊಂಡು ಹೋಗ್ತಾನೋ, ಎಲ್ಲ ಹಣ ತಿನ್ಕೊಂಡು ಹೋಗ್ತಾರೋ ಅಂತೇಳಿ ಮಕ್ಕಳ ಬಗ್ಗೆ ಕೂಡ ನಮಗೇನಿಸ್ತದೆ, ಭಯ ಅನ್ನಿಸ್ತದೆ. ಎಲ್ಲ ನೆರಳಿನ ಕರಾಮಕ್ಕೆ, ನೆರಳಿನ ಕರಾಮ, ಇದರೊಳಗೆ ನಮ್ಮ ಭಾವ. ಅದನ್ನು ಈ ಶ್ಲೋಕ ಭಾರಿ ಸುಂದರವಾದ ಶ್ಲೋಕ. ಅನುಪ್ರತಿಷ್ಠಿತ್, ಇದು ಟೆಕ್ನಿಕಲ್ ಶ್ಲೋಕ ಇದು. ಅನುಪ್ರತಿಷ್ಠಿತ್ ಪ್ರತಿಬಿಂಬ ಶಕ್ತಿ ವಿಜ್ಞಾನ ಸಂಜ್ಞ ಪ್ರಕೃತಿಯರ್ ವಿಕಾರ ಜ್ಞಾನಕ್ರಿಯಾವಾನ್ ಅಹಮಿತಿ ಅಜಸ್ರಂ ದೇಹ ಇಂದ್ರಿಯಾದಿಷು ಅಭಿಮನ್ಯತೆ ಭೃಶಂ. ಅಭಿಮಾನವನ್ನು ಹೊಂದುತ್ತಾನೆ, ವ್ಯರ್ಥವಾದ ಅಭಿಮಾನವನ್ನು ಹೊಂದುತ್ತಾನೆ. ಯಾವಾಗಿನಿಂದ ಇದೆ ಸ್ವಾಮಿ ಇದು, ಎಲ್ಲಿವರೆಗೂ ಇದೆ ಅನ್ನೋದನ್ನು ಹೇಳ್ತೇವೆ. ಯಾವಾಗ ಎಲ್ಲಿವರೆಗೂ ಅಜ್ಞಾನ ಹೋಗೋದಿಲ್ಲೋ ಅಲ್ಲಿವರೆಗೂ ಇರ್ತದೆ, ಇದು ಭವಿಷ್ಯ. ಆದ್ರೆ ಇದು ಯಾವಾಗಿನಿಂದ ಇದೆ ನಾ ಹೇಳಿದೆ ತಿಳ್ಕೊ. ಏನು 1100 ವರ್ಷದ ಹಿಂದೆ ಜನವರಿ ತಿಂಗಳಲ್ಲಿ ಇದು ಪ್ರಾರಂಭ ಆಯಿತು ಅಂತ ಹೇಳಿದೆ ತಿಳ್ಕೊ. ಇದರರ್ಥ ಮುಂಚೆ ಇದ್ದಿದ್ದಿಲ್ಲ ಅಂತ ಆಯ್ತಾ ಇಲ್ಲ, ಮುಂಚೆ ಇದ್ದಿದ್ದಿಲ್ಲ ಅಂದ್ರೆ ಪ್ರಾರಂಭ ಆಗ್ತಾ ಹೆಂಗಾಗ್ತದೆ ಹೇಳ? ಮುಂಚೆ ಇದ್ದಿದ್ದಿಲ್ಲ ಅಂದ್ರೆ ಪ್ರಾರಂಭ ಆಗ್ತದೆ. ನಾನ್ ಎಕ್ಸಿಸ್ಟೆಂಟ್ ಹ್ಯಾಸ್ ನೋ ಬಿಗಿನಿಂಗ್. ಯಾವುದು ಅಭಾವ ಸ್ವಭಾವದಿಂದ ಕೂಡಿದೋ, ಶಬ್ದ ಅರ್ಥ ಮಾಡ್ಕೊಡ್ರಿ, ಅಭಾವ ಸ್ವಭಾವದಿಂದ ಕೂಡಿದೆಯೋ ಅದಕ್ಕೆ ಜನ್ಮ ಎನ್ನೋದು ಇರೋದಿಲ್ಲ. ಒಂದು ಅರ್ಥ ಆಯ್ತಾ? ಇನ್ನೊಂದು ಹೇಳ್ತೇನೆ, ಪ್ಯಾರಡಾಕ್ಸ್. ಯಾವುದಕ್ಕೆ ಭಾವ ಎನ್ನುವುದಿದೆಯೋ ಅದು ಪ್ರಾರಂಭ ಆಗೋ ಅವಶ್ಯಕತೆ ಇಲ್ಲ, ಅದು ಇದ್ದೇ ಇರ್ತದಲ್ಲ. ಇಲ್ಲದ್ದು ಪ್ರಾರಂಭ ಆಗುವುದಿಲ್ಲ, ಇದ್ದದ್ದು ಪ್ರಾರಂಭ ಆಗೋ ಅವಶ್ಯಕತೆ ಇಲ್ಲ. ಆದರೂ ಜಗತ್ ಪ್ರಾರಂಭ ಆಗಿದೆ, ತಿಳ್ಕೊ. ಮಿಥ್ಯಾ, ಭ್ರಮ, ಭ್ರಮಿತವಾದ ಜಗತ್ತು. ಈ 4 ಗೋಡೆಯೊಳಗೆ ಮಾತ್ರ ಇದನ್ನ ಅರ್ಥ ಮಾಡ್ಕೋಬೇಕು. ಹರಗು ತಕ್ಷಣ ಕಲಾವತಿಗೆ, ಕಲಾವತಿ ನೀನು ಭ್ರಮ, ಈ ಅಡಿಗೆ ಮಾಡ್ತೀನಿಲ್ಲ ಭ್ರಮ, ಮಕ್ಕಳು ನೀವೆಲ್ಲ ಭ್ರಮ ಅಂತ ಹೇಳ್ಕೋದ್ರ ಸೀದಾ ನಿಮಾನ್ಸಿ ತಗೊಂಡೋಗ್ತಾರೆ. ಹೊರಗೆ ಹೇಳೋದಲ್ಲ ಇದು, ಅಲ್ಲಿ ಈ ನಾಲ್ಕು ಗೋಡೆಯೊಳಗೆ ವಿವೇಕದಿಂದ ಗುರುತಿಸ್ತಕ್ಕದ್ದು. ಹೇಗೆ ಇದು ಮಣ್ಣು ಅನ್ನೋದನ್ನ ವಿವೇಕದಿಂದ ಗುರುತಿದೆಯೋ, ಹಾಗೆ ಹೇಗೆ ಇದು ಚಿನ್ನ ಅನ್ನೋದನ್ನ ವಿವೇಕದಿಂದ ಗುರುತಿದೆಯೋ, ಹಾಗೆ ಈ ಪ್ರಪಂಚ ಎಲ್ಲವೂ ಕೂಡ ಇದು ತೋರಿಕೆ, ಭ್ರಮಿತ, ಅನಿಸಿಕೆ, ನೆರಳು, ಪ್ರತಿಬಿಂಬ, ಭ್ರಮ ಅನ್ನ ಭೃಷಂ ಅನ್ನುವುದನ್ನ ನಾವು ವಿವೇಕದಿಂದ ಗುರುತಿಸ್ಬೇಕು. ವಿವೇಕದಿಂದ ಗುರುತಿಸ್ಬೇಕಾದ್ರೆ ಮನಸ್ಸು ಬುದ್ಧಿ ಅಷ್ಟು ಸೂಕ್ಷ್ಮ ಆಗಿರಬೇಕು, ಅದು ವ್ಯವಸಾಯಾತ್ಮಿಕ ಬುದ್ಧಿ ಆಗಿರಬೇಕು. ಈ ಪ್ರಕಾರವಾದಂತಹ ನಿಶ್ಚಯಾತ್ಮಿಕವಾದಂತಹ ವ್ಯವಸಾಯಾತ್ಮಿಕವಾದ ಬುದ್ಧಿ ನಮ್ದು ಯಾವಾಗ ಶಾರ್ಪ್ ಆಗ್ತದೆ, ಅದು ಯಾವಾಗ ಅದು ಹರಿತುಗೊಳ್ಳುತ್ತದೆ, ಅವಾಗ ನಮಗೆ ಸ್ಪಷ್ಟವಾಗಿ ಬರ್ತದೆ, ಓಹೋ ಇದು ಇಷ್ಟು, ಇದು ಇಷ್ಟು, ಇದು ಇಷ್ಟು, ಇದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ಆದರೂ ಸಂಬಂಧ ಮಾಡಿಕೊಂಡ್ರೆ ಅದು ನಮಗೆ ಕಷ್ಟ, ಅದು ನಮಗೆ ಸಂಬಂಧ ಇಲ್ಲ ಅನ್ನುವುದು ಆವಾಗ ನಮಗೆ ಸ್ಪಷ್ಟವಾಗ್ತದೆ. ಅಲ್ಲಿವರೆಗೂ ನಾವು ಕಾಲಾವಕಾಶವನ್ನು ಕೊಡೋಣಂತೆ. ಮುಂದಿನ ಶ್ಲೋಕ, ಅನಾದಿ ಕಾಲೋಯಮಹಂ ಸ್ವಭಾವ. ಸಮಸ್ತ ವ್ಯವಹಾರ ಗೂಢ ಕರೋತಿ ಕರ್ಮಾಣ್ಯಪಿ ಪೂರ್ವವಾಸನ. ಪುಣ್ಯಾನ್ಯ ಪುಣ್ಯಾನಿ ಚ ತತ್ಫಲಾನಿ. ಅದು ಯಾವುದಲ್ಲ ಪುಣ್ಯಾನ್ಯ ಯಾವುದಲ್ಲ. ಇಲ್ಲಿ ಈ ಲೈಟ್ಗಳು ತಂದ್ಬಿಟ್ರಿ ಈಗ. ಪುಣ್ಯಾನ್ಯ ಪುಣ್ಯಾನಿ ಚ ತತ್ಫಲಾನಿ. ಅನಾದಿ ಕಾಲೋಯಮಹಂ ಸ್ವಭಾವ. ಜೀವ ಸಮಸ್ತ ವ್ಯವಹಾರ ಗೂಢ ಕರೋತಿ ಕರ್ಮಾಣ್ಯಪಿ ಪೂರ್ವವಾಸನ. ಪುಣ್ಯಾನ್ಯ ಪುಣ್ಯಾನಿ ಚ ತತ್ಫಲಾನಿ. ಓಕೆ, ವೆರಿ ಬ್ಯೂಟಿಫುಲ್ ಕನೆಕ್ಷನ್. ಯಾವುದೂ ಮರಿಬೇಡ್ರಿ, ನೆನಪಿಟ್ಕೊಳ್ರಿ. ಈಗ ನಮಗೆ ಜೀವ ಪ್ರಾಪ್ತಿ ಆದ. ಜೀವ ಜೀವ ಅಂತ ಕರಿತೇವಲ್ಲ, ಜೀವಾತ್ಮ ಜೀವಾತ್ಮ ಅಂತ. ಆ ಜೀವಾತ್ಮ ನಾವು ಆದ್ವೀಗ. ನಾವು ಈಗ ಜೀವಾತ್ಮ ಆದ್ಯೋ, ಈ ಮುಂಚಿತವಾಗಿ ಜೀವಾತ್ಮ ಇದೆಯೋ? ಅನಾದಿಕಾಲ, ಹೌದೇ ಅನಾದಿಕಾಲ. ಅಯಂ ಅಹಂ ಸ್ವಭಾವ. ಈ ನಾನ್ ನಾನ್ ನಾನ್ ಅನ್ನೋದು ಇದು ಪುರಾತನ ಸನಾತನ. ನಾನ್ ನಾನ್ ಅನ್ನೋದು ಏ ಈಗಿಂದಲ್ಲ, ಹೊಸದಲ್ಲ, ನಾಲ್ಕು ಜನ್ಮದ್ದಲ್ಲ, ಹತ್ತು ಜನ್ಮದ್ದಲ್ಲ, ನೂರು ಜನ್ಮದ್ದಲ್ಲ, ಈ ಯುಗದ್ದಲ್ಲ, ಕಳೆದ ಯುಗದ್ದಲ್ಲ, ಯುಗ ಯುಗದ್ದಲ್ಲ, ಈ ಕಲ್ಪದ್ದು ಅಲ್ಲ. ತಿಳ್ಕೊಳ್ರಿ ಪ್ಲೀಸ್. ಕಲ್ಪ ಕಲ್ಪಕ್ಕೆ ಹೊಸ ಜೀವಗಳು ಬರ್ತಾವ? ಇಲ್ಲ. ಹೊಸ ಜೀವ ಅನ್ನೋದು ಇಲ್ಲ, ಇಲ್ಲ. ಇದು ಮುಂಚಿನ ಸ್ಟಾಕ ಇಷ್ಟದ. ಅದು ಅಪ್ಗ್ರೇಡ್ ಆಗಿದಾರೋ ಡೌನ್ ಗ್ರೇಡ್ ಆಗಿದಾರೋ ಅಂತ ನಾವು ಹೇಳೋದೇನು ಅಂದ್ರೆ, ಇವನು ಫ್ರೆಶ್ ಜೀವ ಅಲ್ಲ. ಇವನು ಸಂಸಾರದೊಳಗೆ ಭಾರಿ ಎಕ್ಸ್ಪೀರಿಯನ್ಸ್ ಹಳದ, ಭಾರಿ ಎಕ್ಸ್ಪೀರಿಯನ್ಸ್ ಜೀವ. ನೀನಾಗ ನಾನಾಗ ಸೊಳ್ಳೆ ಆಗ ಇರುವೆ ಆಗ ತಗಿನಾಗ ಯಾವ್ದು ಏನಾಗ್ಲಿ ಜಿರ್ಲಿ ಆಗ ಯಾವ್ದಾಗ್ಲಿ ಹಲ್ಲಿ ಆಗ್ಲಿ ಬರ್ಲಿ ಆಗ್ಲಿ ಯಾವ್ದಾಗ್ಲಿ ಇವರೆಲ್ಲ ಹೈಲಿ ಎಕ್ಸ್ಪೀರಿಯನ್ಸು. ಕತ್ತೆ ಹಾವು ಚೇಳಾಗಿ ಎಷ್ಟು ಜನ್ಮ ಎತ್ತಿದ್ವು, ಎಷ್ಟು ಜನ್ಮ. ಸ್ವಾಮಿ ಶಿವಾನಂದ್ರು ಹೇಳ್ತಾರೆ, ನೀ ಕುಡಿದ ಹಾಲು ಸಾಗರವೇ ಆಯಿತು, ನೀ ಕುಡಿದ ಹಾಲು ಸಾಗರವೇ ಆಯಿತು. ಆಯ್ತು ಹೇಳು ನೋಡ್ಬೇಕಾದ್ರೆ, ಪ್ರತಿಯೊಂದು ಹಾಲು ಕುಡಿತೇವಲ್ಲ, ಸೆರೆಕ್ಸ್ ಹಾಲು, ಅವು ನಂದಿನಿ ಹಾಲು, ಬಾಟ್ಲಿ ಹಾಲು, ಪ್ಯಾಕೆಟ್ ಹಾಲು, ಪೌಡರ್ ಹಾಲು, ಬಾಟ್ಲಿ ಹಾಲು, ನಿಪ್ಪಲ್ ಹಾಲು, ಎಲ್ಲ ಹಾಲು ಕುಡಿತೇವಲ್ಲ, ಇವಷ್ಟು ಹಾಲು ಒಟ್ಟು ಸೇರಿಸಿದ್ರೆ ಎಷ್ಟಾಗ್ತದೆ? ಕಲ್ಪನೆ ಮಾಡೋಕ್ಕಾಗೋದಿಲ್ಲ. ಒಂದು ಜನ್ಮದಾಗ ಒಂದು 100,000 liter ಆಗ್ತದೆ ಏನು ಗೊತ್ತಿಲ್ಲ, 100,000 liter ಇಷ್ಟು ಇಂಥವು ಎಷ್ಟು ಜನ್ಮ ಐತೆ. ನಾಯಿ ಆದಾಗ ಹಾಲು ಕುಡ್ದು, ಕತ್ತಿ ಆದಾಗ ಹಾಲು ಕುಡ್ದು, ಹಂದಿ ಆದಾಗ ಹಾಲು ಕುಡ್ದು, ಅವು ಶ್ರೀ ಮತ್ತು ಅವನ್ನೆಲ್ಲ ಇಲ್ಲಿ ಅಷ್ಟೂ ಹಾಲು ಒಟ್ಟಿಗೆ ಎಷ್ಟೋ ಜನ್ಮ ಸೇರಿದ್ರೆ ಸ್ವಾಮಿ ಶಿವಾನಂದ ಹೇಳ್ತಾರೆ, ನೀ ಕುಡಿದ ಹಾಲು ಸಾಗರವೇ ಆಯಿತು, ನೀನುಂಡ ಆಹಾರ ಕಣಜವೇ ಆಯಿತು. ಆಗ್ತಿಲ್ಲ ನೋಡ್ಕೊ, ಮಿನಿಮಮ್ 1 kilo ಅನ್ನ ಮಾಡಿದ್ರೆ ಮನುಷ್ಯ 5 ದಿವಸ ಊಟ ಮಾಡ್ತಾನೆ ಅಂತ ಇಟ್ಕೋ. ಹೌದಾ? 1 kilo ಅನ್ನ ಮಾಡಿದ್ರೆ 5 ದಿವಸ, 1 ತಿಂಗಳಿಗೆ ಎಷ್ಟಾಗ್ತೋ 6 kilo ಆಗ್ತದೆ. 10 kilo ಆಗ್ತದ 1 ತಿಂಗಳಿಗೆ? 1 ವರ್ಷಕ್ಕೆ ಎಷ್ಟಾಗ್ತೋ ಅಂತ ತೋರಿ ಶ್ರೀನಿವಾಸ್ ಎಲ್ಲ ಎಷ್ಟು ನೋಡಿ. ಹಾ 72 1 ವರ್ಷಕ್ಕೆ, 1 ವರ್ಷಕ್ಕೆ 72 quintal. 1 ವರ್ಷಕ್ಕೆ ತಪ್ಪಿದ್ರೆ ನೋಡ್ರಿ, ಒಂದು ಕಿಲೋ 5 ದಿವಸ, 6 kg. ಹಾ, ಎಷ್ಟಾಯ್ತು? ಒಂದು ರೌಂಡ್ ಫಿಗರ್ ಒಂದು ಕ್ವಿಂಟಾಲ್ ಹೇಳ, ಒಂದು ಕ್ವಿಂಟಾಲ್. ನೀ 70 ವರ್ಷ ಈ ಬದುಕಿನಿ, 70 kg, 70 quintal, 70 quintal ಅನ್ನ ತಿಂದಿ ನೀನು, ನೆನಪದೇನು? 70 quintal ಬೇಡ, ಬೇಕಾದ್ರೆ ಅಗ್ದಿ ಕರಾರು ಆಗ್ತಾನೆ 50 quintal ತಿಂದ. 50 quintal ಅದು ಒಂದು ಟ್ರಕ್. ನಂಬಲಿಕ್ಕೆ ಆಗುದು ಇಷ್ಟೊಂದು ತಿಂದೇವಿ ಅಂತಂದ್ರೆ 6 ಟ್ರಕ್. ಇವೆಲ್ಲ ಅವಾಗಿವಾಗ ನೆನಪಿ ತಂದ್ಕೊಂಬ, ಇವನ್ನೆಲ್ಲ ನೆನಪಿ ತಂದ್ಕೊಂಬಣಂತ ಅವಾಗಿವಾಗ. ಮತ್ತೆ ಮಾಡಿದ್ದೇನೆ ಇವತ್ತಿನ ತನಕ ಹಾಳ ಕೆಲಸನ, ಒಂದು ಒಂದು ಜಮಾ ಕೆಲಸ ಒಂದು ಇದೆ. ನಮ್ಮ ಸಿದ್ದಣ್ಣ ಮಾಡ್ತಾರೆ ನೋಡ್ರಿ, ಇದು ಜಮಾ ಕೆಲಸ. ಮಾಮಾಜಿಯವರು ಮಾಡಿದ್ರು ನೋಡ್ರಿ, ಜಮಾ ಕೆಲಸ. ನಾವೇನು ಮಾಡೇವಿ? ತಿಂದೇವಿ ಹೊರಗೆ ಹಾಕ್ತೀವಿ, ತಿಂದೇವಿ ಹೊರಗೆ ಹಾಕ್ತೀವಿ. ನೀ ಕುಡಿದ ಹಾಲು ಸಾಗರವೇ ಆಯಿತು, ನೀ ತಿಂದ ಆಹಾರ, ನೀ ಉಂಡ ಆಹಾರ ಕಣಜವೇ ಆಯಿತು. ಕುಟ್ಟಬೇಕು ಸಾಗಬೇಕು ಅನ್ನೋ ಆಸೆ ಮಾತ್ರ ಇನ್ನೂ ತಪ್ಪಿದೆ. ಯಾಕೆ ಜನ್ಮ ಬರ್ತದೆ? ಆ ಜನ್ಮ ಸ್ತಬ್ಧ ಆಗಬೇಕಂದ್ರೆ ಬೇರೆ ದಾರಿ ಇಲ್ಲ, ವೇದಾಂತಕ್ಕೆ ಶರಣ ಹೋಗ್ಬೇಕು, ಅನ್ಯಥಾ ಶರಣ ನಾಸ್ತಿ. ಅದಕ್ಕೆ ಜೀವ ಸಮಸ್ತ ವ್ಯವಹಾರ ಓಢ, ವ್ಯವಹಾರ ಸಮಸ್ತ ವ್ಯವಹಾರ. ಈ ಜೀವ ಏನ್ ಮಾಡ್ತಾನೆ, ಸಮಸ್ತ ವ್ಯವಹಾರದಲ್ಲಿ ಇವನು ಒಂದಾಗಿ ಬಿಟ್ಟಿದ್ದಾನೆ. ವ್ಯವಹಾರ ಓಢ ಕರೋತಿ ಕರ್ಮಾಣ್ಯಪಿ ಪೂರ್ವ ವಾಸನ. ಈ ಜನ್ಮಕ್ಕೆ ಬರಬೇಕಾದ್ರೆ ಇವನಿಗೆ ಏನು ಕಾರಣ ಆಗ್ತು ಅಂತ ಕೇಳಿದ್ರೆ, ಅದ್ರ ಹಿಂದಿನ ಜನ್ಮದ ಚಿತ್ ಪ್ರತಿಬಿಂಬ ಶಕ್ತಿ. ಆವಾಗ ಹೆಂಗ್ ಬಂದ? ಅದ್ರ ಹಿಂದಿನ ಚಿತ್ ಪ್ರತಿಬಿಂಬ ಶಕ್ತಿ. ಅವಯಲ್ಲಿ ಬಂದ? ಅದ್ರ ಹಿಂದಿನ ಚಿತ್ ಪ್ರತಿಬಿಂಬ ಶಕ್ತಿ. ಈಗ ಒಟ್ಟಾರೆ ಹೇಳಿದಾಗ ಮಾಯೆಯ ಪ್ರತಿಬಿಂಬ ಶಕ್ತಿ, ಒಟ್ಟಾರೆ ಮಾಯಾ ಪ್ರತಿಬಿಂಬ ಶಕ್ತಿ. ಅದಕ್ಕೆ ಇವನು ಪೂರ್ವ ವಾಸನ, ಈ ಮುಂಚಿತವಾಗಿ ವಿಜ್ಞಾನಮಯ ಕೋಶ ಈ ಕರ್ತೃತ್ವವನ್ನು ಹುಟ್ಟಿಸಿ ಇವನಿಗೆ ಜೀವಾತ್ಮನನ್ನಾಗಿ ಮಾಡಿತ್ತು. ಆವಾಗ ಅಲ್ಲಿರುವ ಪ್ರಾರಬ್ಧಗಳು, ಅಲ್ಲಿರುವ ವಾಸನಗಳ ಸಹಿತವಾಗಿ ಏನು ಮಾಡಿದ ಅವನು? ಕರ್ಮಾಣಿ ಅಪಿ ಕರೋತಿ, ಕರ್ಮಗಳು ಮಾಡ್ಕೋದು ಬಂದ, ವ್ಯವಹಾರ ಮಾಡ್ಕೋದು ಬಂದ. ಏನು ವ್ಯವಹಾರ? ಎರಡ ವ್ಯವಹಾರ, ನಾನು ನಂದು, ನಾನು ನಂದು, ಎರಡೇ ವ್ಯವಹಾರ ಮಾಡಿದ್ದು. ನಾವೆಲ್ಲರೂ ಈವರೆಗೂ ಮಾಡಿದ್ದು ಎರಡೇ ವ್ಯವಹಾರ, ನಾನು ನಂದು, ನಾನು ನಂದು, ನಾನು ನಂದು, ನಾನು ನಂದು. ಅದು 4 ವರ್ಷ 5 ವರ್ಷದ ಮಗು ಇರ್ತದೆ, ಹೋಗಿ ನೀವು ಹೇಳ್ರಿ ಅವ್ರ ಮೋಟ್ರ್ ಬೈಕ್ ಹಿಡ್ಕೊಂಡು ಹೇಳ್ರಿ, ಹಿಂಗೆ ಕಿಡಿಬೇಕಾ ಮೋಟ್ರ್ ಬೈಕ್ ಹಿಡ್ಕೊಂಡು ನಂದು ಅನ್ಬೇಕು. ಅವಾಗ ನೆಕ್ಸ್ಟ್ ಮಿನಿಟ್ ಆ ಮಗು ಏನ್ ಹೇಳ್ತದ, ನಂದು ಇದು ನಂದು, ಇಮ್ಮಿಡಿಯೇಟ್ ಅಲ್ಲೇ ನಾವು ಇನಿಷಿಯೇಟ್ ಮಾಡ್ತೀವಿ ಆ ಮಗುವಿಗೆ, ನಾನು ನಂದು, ನಾನು ನಂದು. ನಿಂದೆ ಬಿಸ್ಕಿಟ್ಟು ನೀನು ಇಟ್ಕೋ, ಅವನ ಬಿಸ್ಕಿಟ್ ಮುಟ್ಬೇಡ, ಆಯ್ತು ಪಾಠ ಆಗ್ಬಿಡ್ತದೆ. ಏನು ನಾನು ಬಿಸ್ಕಿಟ್ಟು ಅಜಸ್ರಂ ಎಡಬಿಡದೆ ನಾನು ನಂದು ಅನ್ನೋ ವ್ಯವಹಾರ ಪೂರ್ವವಾಸನೆಯ ಅದರ ಫಲ ಏನು? ಪುಣ್ಯ ಅಪುಣ್ಯ, ಪುಣ್ಯಾನಿ ಅಪುಣ್ಯಾನಿ ತತ್ಫಲಾನಿ ಅನುಭವಿಸೋದು ಬಂದು ಮತ್ತ ಪುಣ್ಯ ಲೋಕಕ್ಕೆ ಹೋಗಿ ಪುಣ್ಯ ಕಳ್ಕೊಂಡ್ವಿ, ಪಾಪ ಲೋಕಕ್ಕೆ ಹೋಗಿ ಪಾಪ ಕಳ್ಕೊಂಡ್ವಿ, ಮಿಶ್ರ ಫಲದಿಂದ ಮತ್ತೆ ಹುಟ್ಟಿ ಬಂದ್ವಿ ಮನುಷ್ಯನಾಗ. ಮಿಶ್ರ ಫಲ ಆದ್ರೆ ಮನುಷ್ಯನಾಗಿ ಹುಡ್ತೇವಿ, ನೀಚ ಫಲ ಆದ್ರೆ ಕ್ರಿಮಿಗಳಾಗಿ ಹುಡ್ತೇವಿ, ಉತ್ತಮ ಫಲ ಆಗಿತ್ತು ಅಂತಂದ್ರೆ ದೇವತೆಗಳಾಗಿ ಹುಡ್ತೇವಿ. ಆದರೆ ಹುಟ್ಟು ಹುಟ್ಟು ಮಾತ್ರ ಇದು ಇದ್ದದ್ದೇ. ಪುನಃ ಮತ್ತೆ ಬಂದ್ವಿ ಪುಣ್ಯ ಪಾಪಗಳ ಮತ್ತೆ ಪುನಃ ಬಂದ್ವಿ. ಈ ಪ್ರಕಾರ ಈ ಸಂಸಾರಿಯ ಜೀವನ ಯಾತ್ರ ಇವತ್ತು ಈ ಯಾತ್ರಿ ನಿವಾಸ ಉಳ್ಕೊಳ್ಳ, ಈ ಯಾತ್ರಿ ನಿವಾಸ ಉಳ್ಕೊಂಡು ಇನ್ನು ಮುಂದೆ ಎಲ್ಲ ಹೋಗ್ಬೇಕು ಅಂತ ಪ್ಲಾನ್ ಮಾಡಪ್ಪ, ಪ್ಲಾನ್ ಮಾಡ. ಮತ್ತೆ ಅದೇ ಕೊಳಚಿಯಾಗ ಹೋಗಿ, ಮತ್ತೆ ಅದೇ ಕೊಳಚಿ ಅದೇ ಗರ್ಭಕೋಶ ಹೋಗಿ ಅಲ್ಲೇ ಹೋಗಿ ಕೂತ್ಕೊಂಡು ಆ ಹೊಲಸನಾಕ ಮಲ ಮೂತ್ರಗಳ ಮಧ್ಯದಲ್ಲಿ ಆ ಹಾಟ್ ಪ್ಲೇಟ್ ಮೇಲೆ ಅಯ್ಯೋ ಕರ್ರೋ ಮಜ್ಯೋ ಕರ್ಯೋ ಮಜ್ಯೋ ಅನ್ಕೊಂಡು, ನೀ ಉಸಿರಾಡ್ಸಂಗಿಲ್ಲ ನಿನಗಾಗಿ ಆ ಎಮ್ಮ ಉಸಿರಾಡ್ಸ್ಬೇಕು, ನೀ ತಿನ್ನಂಗಿಲ್ಲ ನಿನಗಾಗಿ ಅಕ್ಕಿ ತಿನ್ಬೇಕು, ನೀ ಮಾತಾಡಂಗಿಲ್ಲ ನಿನಗಾಗಿ ಅಕ್ಕಿ ಮಾತಾಡಬೇಕು, ನೀ ಕೇಳಿಸ್ಕೊಂಡಿಲ್ಲ ಅಕ್ಕಿ ಕೇಳಿಸ್ಕೊಂಡದ್ದ ನೀ ಕೇಳಿಸ್ಕೋತಿ, ಏನ್ ಬಂತಪ್ಪ ನಿನ್ನ ಪರಾವಲಂಬಿಸುವ, ಹೋಗ ಮತ್ತೆ ಒಳಗೆ ಹೋಗ್ತಂದ್ರೆ ಹೋಗ ನೋಡೋಣ. ಇಷ್ಟೆಲ್ಲ ಹೇಳಿದ ಮೇಲೆ ಏನ್ ಮಾಡ್ತಾನ ನಾವು, ವಾಟ್ ಇಸ್ ಇಸ್ ಲೈಫ್ ಸ್ಟೈಲ್ ಅಂತ ನೋಡೋಣ. ಶಂಕರ ಶಂಕರ.